ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಗಲಿದೆ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೆ ನೇಗಿಲ ಯೋಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೆ ನೇಗಿಲ ಯೋಗಿ ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರು ಇವತ್ತಿನ ಕಾರ್ಯಕ್ರಮದಲ್ಲಿ ಆರೋಗ್ಯವಂತ ಹೃದಯಕ್ಕಾಗಿ ಆರೋಗ್ಯವಂತ ಆಹಾರ ಮತ್ತು ಗ್ರಾಮೀಣ ಮಹಿಳಾ ಸ್ವಸಹಾಯ ಸಂಘದ ಪಾತ್ರ ಕುರಿತು ಲಿಂಗಸೂಗೂರಿನ ಕೃಷಿ ವಿಸ್ತರಣಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ವಾಣಿಶ್ರೀ ಅವರಿಂದ ಮಾಹಿತಿಯನ್ನು ಕೇಳಲಿದ್ದೀರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕೇಳುಗರಿಗೆ ನಮಸ್ಕಾರ. ಕೇಳುಗರು, ಇವತ್ತಿನ ಕಾರ್ಯಕ್ರಮದಲ್ಲಿ ಆರೋಗ್ಯವಂತ ಹೃದಯಕ್ಕಾಗಿ ಆಹಾರ ಪದ್ಧತಿಗಳು ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಇರತಕ್ಕಂಥ ಸ್ವಸಹಾಯ ಸಂಘಗಳು ಆರೋಗ್ಯಕರ ಆಹಾರ ಉತ್ಪಾದನೆಯನ್ನು ಮಾಡಲಿಕ್ಕೆ ಯಾವ ರೀತಿ ಅವಕಾಶಗಳಿದ್ದಾವೆ, ಇತ್ತೀಚಿನ ದಿನಗಳಲ್ಲಿ ಹೃದಯ ಆರೋಗ್ಯಕ್ಕೆ ಸಂಬಂಧಿಸಿದ ಹಲವಾರು ಸಮಸ್ಯೆಗಳು ಬರ್ತಾ ಇದ್ದಾವೆ, ಇದನ್ನು ಕಾಪಾಡುವ ನಿಟ್ಟಿನಲ್ಲಿ ಗ್ರಾಮೀಣ ಮಹಿಳೆಯರ ಸ್ವಸಹಾಯ ಸಂಘದ ಮಹಿಳೆಯರ ಪಾತ್ರ, ಅವರು ಮಾಡತಕ್ಕಂಥ ಆಹಾರ ಪದ್ಧತಿಗಳು, ಯಾವ ರೀತಿ ಅವಕಾಶಗಳಿದ್ದಾವೆ ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಲಿಂಗಸೂರು ಕೃಷಿ ವಿಸ್ತರಣಾ ಶಿಕ್ಷಣ ಘಟಕದ ಮುಖ್ಯಸ್ಥರಾದಂಥ ಡಾಕ್ಟರ್ ವಾಣಿಶ್ರೀ ಅವರು ನಮ್ಮ ಕೇಳುಗರೊಂದಿಗೆ ಮತ್ತು ರೈತರೊಂದಿಗೆ ವಿಚಾರವನ್ನು ಹಂಚ್ಕೋತಿದ್ದಾರೆ. ಬನ್ನಿ, ಅವರ ವಿಚಾರವನ್ನು ಈಗ ಕೇಳೋಣಂತ. ಎಲ್ಲರಿಗೂ ನಮಸ್ಕಾರಗಳು. ಮನುಷ್ಯನ ದೇಹದಲ್ಲಿ ಅತ್ಯಂತ ಮುಖ್ಯವಾದ ಅಂಗ ಅಂತ ಹೇಳಿದರೆ ಹೃದಯ. ಈ ಹೃದಯ ಒಂದು ಕ್ಷಣ ತನ್ನ ಕೆಲಸವನ್ನು ನಿಲ್ಲಿಸಿದ್ದೇ ಆದರೆ ಮನುಷ್ಯನ ಉಸಿರು ನಿಂತ ಹಾಗೆ, ಅಂದರೆ ಜೀವ ಹೋದ ಹಾಗೆ. ಇಂತಹ ಹೃದಯಕ್ಕೆ ತೊಂದರೆ ಆಗಲಿಕ್ಕೆ ಏನೇನು ಕಾರಣಗಳು, ಅದನ್ನು ಯಾವ ರೀತಿ ನಾವು ನಮ್ಮ ಆಹಾರ ಪದ್ಧತಿಯಿಂದ ಸರಿ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಒಂದೆರಡು ವಿಷಯಗಳನ್ನು ಇಲ್ಲಿ ತಿಳ್ಕೊಳ್ಳೋಣ. ಇದಕ್ಕೆ ಕಾರಣಗಳು ಹಲವಾರು ನಾವು ನೋಡ್ತಾ ಇರ್ತೇವೆ. ನಮ್ಮ ಆಧುನಿಕ ಜೀವನ ಶೈಲಿಯಲ್ಲಿ ನಮ್ಮ ಆಹಾರ ಪದ್ಧತಿ ಸಾಕಷ್ಟು ಬದಲಾವಣೆಯಾಗಿದೆ. ನಮ್ಮ ಇತ್ತೀಚಿನ ದಿನಗಳಲ್ಲಿ ಯಾರಿಗೂ ಸಮಯದ ಅಭಾವ, ಹೆಚ್ಚಾಗಿ ಸಮಯದ ಅಭಾವ ಅಂಥೇಳಿ ನಾವು ಆರೋಗ್ಯಕರವಾದ ಅಡುಗೆಗಳನ್ನು ಮಾಡೋದ್ರ ಬದಲಾಗಿ ಸಿದ್ಧ ಆಹಾರಗಳಿಗೆ ಮೊರೆ ಹೋಗ್ತಾ ಇದ್ದೇವೆ. ಎಲ್ಲ ರೆಡಿ ಟು ಈಟ್ ಫುಡ್ಸ್ ಬೇಕು ಅಥವಾ ರೆಡಿ ಟು ಕುಕ್ ಫುಡ್ಸ್ ಬೇಕು, ಈ ಥರ ನಾವಿವತ್ತು ಮೊರೆ ಹೋಗ್ತಾ ಇದ್ದೇವೆ. ಇಂತಹ ಪದ್ಧತಿಯಿಂದ ನಮಗೆ ಸಾಕಷ್ಟು ತೊಂದರೆಗಳು, ಅನಾನುಕೂಲತೆಗಳು ಆಗ್ತಾ ಇದ್ದಾವೆ. ಇದರ ಜೊತೆಗೆ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಇದೆ, ಅಂದರೆ ಸೆಡೆಂಟರಿ ಲೈಫ್ ಸ್ಟೈಲ್ ಇರೋದ್ರಿಂದ, ಅಂದರೆ ನಾವು ಜಾಸ್ತಿ ಕುತ್ಕೊಂಡೇ ಕೆಲಸ ಮಾಡ್ತಕ್ಕಂಥದ್ದು, ಹೆಚ್ಚಿನ ಶ್ರಮದಾಯಕ ಇಲ್ಲದೇ ಇರತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ ಮತ್ತು ಅತ್ಯಂತ ಒತ್ತಡದಲ್ಲಿ ನಾವು ಜೀವನವನ್ನು ನಿರ್ವಹಣೆ ಮಾಡ್ತಾ ಇದ್ದೇವೆ. ಸಮಯದ ಹಿಂದೆ ಓಡೋದು, ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ದುಡಿದ್ರೂ ಕೂಡ ಯಾವುದೇ ಕೆಲಸನ ನಿಭಾಯಿಸೋದಕ್ಕೆ ಕಷ್ಟ ಆಗ್ತಾ ಇರ್ಬೋದು. ಮತ್ತು ಅದ್ರ ಜೊತೆಗೆ ಮನೆ ಮತ್ತು ಕಚೇರಿಗಳ ಕೆಲಸ ಇರ್ಬೋದು, ಆಸ್ಪತ್ರೆಗಳಲ್ಲಿ ಕೆಲಸ ಇರ್ಬೋದು, ಈ ರೀತಿ ಅನೇಕ ಕೆಲಸಗಳನ್ನು ಒತ್ತಡದಲ್ಲೇ ಕಳೀತಾ ಇದ್ದೇವೆ. ನಮಗೆ ಒಂದು ವಿಶ್ರಾಂತಿ ಅಂತಿಲ್ಲ, ಒಂದು ವ್ಯಾಯಾಮ ಅಂತ ಇಲ್ಲ. ನಮ್ಮ ಸ್ವತಃ ನಮ್ಮ ಜೀವನಕ್ಕೋಸ್ಕರ ನಾವು ಒಂದು ಒಳ್ಳೆಯ ಒಂದು ಅಭ್ಯಾಸಗಳಿರ್ಬೋದು, ಪುಸ್ತಕವನ್ನು ಓದೋದಿರ್ಬೋದು, ಅಥವಾ ಒಂದು ಮಕ್ಕಳೊಂದಿಗೆ ಮನರಂಜನೆಗಾಗಿ ಕೈತೋಟಗಳಲ್ಲಿ ಕೆಲಸಗಳನ್ನು ಮಾಡೋದಂಥದ್ದಿರ್ಬೋದು, ಈ ಥರದ ಯಾವುದೇ ಒಂದು ಉತ್ತಮವಾದ ಹವ್ಯಾಸಗಳನ್ನು ನಾವು ಇವತ್ತು ಇಟ್ಕೊಳ್ತಾ ಇಲ್ಲ. ಎಲ್ಲರೂ ಒಂದು ಕ್ಷಣ ಯೋಚನೆ ಮಾಡಿದರೆ ದುಡ್ಡಿನಿಂದ ಓಡ್ತಾ ಇದ್ದೀವಿ ನಾವು, ನೆಮ್ಮದಿಗಿಂತ ಹೆಚ್ಚಾಗಿ ದುಡ್ಡಿನಿಂದ ಓಡ್ತಾ ಇದ್ದೇವೆ. ಅದರ ಜೊತೆಗೆ ನಮಗೆ ಇನ್ನೊಂದಂದ್ರೆ ಅನುವಂಶಿಕವಾಗಿ ಕೂಡ ನಮಗೆ ಈ ಹೃದಯದ ತೊಂದರೆಗಳು ಕಾರಣ ಆಗ್ತವೆ. ಮತ್ತು ಸ್ನೇಹಿತರು ಮತ್ತು ಈ ನವೀನ ತಂತ್ರಜ್ಞಾನಗಳಿಂದ ನಾವೇನು ಮಾಡ್ತಾ ಇದ್ದೇವೆ, ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಅಡುಗೆಗಳು ಅಂಥೇಳಿ ಬೇಕರಿ ಪ್ರಾಡಕ್ಟ್ಸ್ಗೆ ಹೋಗ್ತಾ ಇದ್ದೇವೆ. ಅಂದರೆ ಬೇಕರಿ ತಿನಿಸುಗಳೆಲ್ಲವೂ ಕೆಟ್ಟವು ಅಂತ ಹೇಳಲ್ಲ, ಅದರಲ್ಲಿ ಸಾಕಷ್ಟು ಮಾರ್ಗರಿನವೆ. ಅದರ ಜೊತೆಗೆ ಧೂಮಪಾನ ಮತ್ತು ಕೆಟ್ಟ ಅಭ್ಯಾಸಗಳು ಅಂತ ಹೇಳ್ತೀವಿ, ಧೂಮಪಾನ, ಮದ್ಯಪಾನ, ಇವೆಲ್ಲ ನಮ್ಮ ಹೃದಯದ ಬಡಿತವನ್ನು ಹೆಚ್ಚು ಮಾಡ್ತವೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಇಂತಹ ಸಮಯದಲ್ಲಿ ನಾವು ಯಾವ ರೀತಿ ನಮ್ಮ ಹೃದಯವನ್ನು ರಕ್ಷಣೆ ಮಾಡಿಕೊಳ್ಬೇಕು ಅಂತ ನೋಡೋದಾದರೆ, ನಮ್ಮ ಹೃದಯಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂದು ಲಘು ವ್ಯಾಯಾಮ ಅಥವಾ ಒಂದು 10-15 ನಿಮಿಷದ ನಡಿಗೆ. ನಾವು ಎಷ್ಟು ನಡಿತೀವಿ ಅಷ್ಟು ಹೃದಯ ಇನ್ನೂ ಹೆಚ್ಚಿಗೆ ನಮಗೆ ಬಳಕೆ ಬರುತ್ತೆ ಅಂತೇಳಿ ಡಾಕ್ಟರ್ ಮಂಜುನಾಥ್ ಅವರು ಹೇಳಿದ್ದನ್ನು ತಾವೆಲ್ಲರೂ ಕೇಳಿರ್ತೀರಿ. ಅದೇ ರೀತಿಯಾಗಿ ಒಂದು ಸಣ್ಣ ಪುಟ್ಟ ಒಂದು ವಿರಾಮದಾಯಕವಾದ ಒಂದು ಸಾಯಂಕಾಲದ ವಾಕಿಂಗ್ ಇರ್ಬೋದು ಅಥವಾ ಒಂದು ಉತ್ತಮ ಅಭ್ಯಾಸದಲ್ಲಿ ಒಂದು ಸ್ವಲ್ಪ ಸಮಯವನ್ನು ನಾವು ಕಳಿಬೇಕಾಗತ್ತೆ. ಅದರ ಜೊತೆಗೆ ನಮ್ಮ ಆಹಾರದಲ್ಲಿ ಏನನ್ನು ಇರಬೇಕು ಏನು ಇರಬಾರ್ದು ಅನ್ನೋದನ್ನು ನೋಡೋದಾದರೆ, ನಮ್ಮ ಆಹಾರದಲ್ಲಿ ಮುಖ್ಯವಾಗಿ ಇರತಕ್ಕಂಥ ಪೋಷಕಾಂಶಗಳು ಯಾವ ಇರಬೇಕು, ಯಾವೆಲ್ಲ ಇರಬೇಕು, ನಾವು ರೆಗ್ಯುಲರಾಗಿ ತಿಂತಕ್ಕಂಥ ಆಹಾರದಲ್ಲಿ ಜಾಸ್ತಿ ನಾವೇನು ಮಾಡ್ತಾ ಇದ್ದೇವೆ, ಕಾರ್ಬೋಹೈಡ್ರೇಟ್ಸ್ ಇರತಕ್ಕಂಥ ಆಹಾರವನ್ನು ತೆಗೆದುಕೊಳ್ತಾ ಇದ್ದೇವೆ. ತಮಗೆಲ್ರಿಗೂ ಗೊತ್ತಿರ್ಬೋದು, ಕಾರ್ಬೋಹೈಡ್ರೇಟ್ಸ್ಗಳು ತಿಂದಾಗ ಜೀರ್ಣ ಆಗಿ ಕೊನೆಯ ಕಾಲದಲ್ಲಿ ಅದು ಗ್ಲೂಕೋಸ್ ಆಗಿ ಪರಿವರ್ತನೆಯಾಗಿ ನಮಗೆ ಶಕ್ತಿಯನ್ನು ಕೊಡುತ್ತೆ. ಅದನ್ನು ನಾವು ಬಳಸ್ಕೊಳ್ಳದೆ ಹೋದ ಪಕ್ಷದಲ್ಲಿ ಆ ಗ್ಲೂಕೋಸ್ ಆಗಿರೋದ್ರಿಂದ ಎನರ್ಜಿ ಏನು ಸಿಗುತ್ತೆ ನಮಗೆ ಶಕ್ತಿ, ಅದನ್ನು ನಾವು ನಮ್ಮ ಶ್ರಮದಾಯಕವಾದ ಕೆಲಸ ಇಲ್ಲದೆ ಇರೋ ಪಕ್ಷದಲ್ಲಿ ಅದು ವಾಪಸ್ ಕೊಬ್ಬಾಗಿ ನಮಗೆ ಸ್ಟೋರ್ ಆಗ್ತಾ ಹೋಗುತ್ತೆ, ಶೇಖರಣೆ ಆಗ್ತಾ ಹೋಗುತ್ತೆ ದೇಹದಲ್ಲಿ. ಆ ಶೇಖರಣೆ ಆದಂಥದ್ದನ್ನು ನಾವು ಖಾಲಿ ಮಾಡೋದಕ್ಕೆ ಯಾವತ್ತಾದರೂ ಒಂದು ದಿನ, ವಾರದಲ್ಲಿ ಒಂದು ದಿನ, 15 ದಿವಸಕ್ಕೆ ಒಂದು ದಿನ ಉಪವಾಸ ಮಾಡಿದಾಗ ಅದನ್ನು ಬಳಕೆ ಮಾಡೋಂಥ ಕೆಲಸ ಆಗುತ್ತೆ. ಅದು ಇಲ್ಲದೆ ಹೋದ ಪಕ್ಷದಲ್ಲಿ ಅದು ಹಾಗೆ ಶೇಖರಣೆ ಆಗ್ತಾ ಹೋದಂಗೆ ನಮ್ಮ ದೇಹದ ತೂಕ ಹೆಚ್ಚಾಗ್ತಾ ಹೋಗುತ್ತೆ. ಅದರ ನಿಟ್ಟಿನಲ್ಲಿ ನಾವು ನಮ್ಮ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್ಗಳು ಬೇಕು, ಅದರ ಜೊತೆಗೆ ಇನ್ನೇನಿರಬೇಕು ಅಂತಂದರೆ ಈ ಜೀವಸತ್ವ. ಇದರಲ್ಲಿ ಕೊಬ್ಬಿನಂಶದಲ್ಲಿ 2 ಥರ ಇರುತ್ತೆ, LDL ಮತ್ತು HDL ಅಂತ ಹೇಳ್ತೀವಿ, ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ಸ್, ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ಸ್ ಅಂತ. ಈ LDL ಕೊಬ್ಬು ನಮ್ಮ ದೇಹಕ್ಕೆ ಅಷ್ಟೊಂದು ಉತ್ತಮವಾದದ್ದಲ್ಲ, HDL ಕೊಬ್ಬು ಅತ್ಯಂತ ಉತ್ತಮವಾಗಿರ್ತಕ್ಕಂಥದ್ದು. ಈ HDL ಕೊಬ್ಬು ಇರತಕ್ಕಂಥ ಆಹಾರ ಪದಾರ್ಥಗಳನ್ನು ನಾವು ಸೇವನೆ ಮಾಡಬೇಕಾಗತ್ತೆ. ಅದು ಯಾವುದು ಅಂತ ಹೇಳಿದರೆ ಸಸ್ಯಜನ್ಯ ಎಣ್ಣೆಗಳು, ಈಗ ಕುಸುಬೆ ಎಣ್ಣೆ, ಎಳ್ಳೆಣ್ಣೆ, ಮತ್ತು ಹಸಿರು ತಪ್ಪಲು ಪಲ್ಯಗಳು, ಮತ್ತು ಅದರ ಜೊತೆಗೆ ಇಡಿಯಾದ ಕಾಳುಗಳು ಬಳಸಬೇಕಾಗತ್ತೆ, ಮತ್ತು ಬಾದಾಮಿಗಳನ್ನು. ಇಂತಹ ನಿಟ್ಟಿನಲ್ಲಿ ನಾವು ನೋಡ್ತಾ ಇರ್ತೇವೆ, ಕುಸುಬೆ ನಾವು ಇವಾಗ ಬಳಸಬೇಕು ಅಂತ ಹೇಳಿದರೆ ಹೆಚ್ಚು ರೈತರು ಬೆಳೆಯೋದಕ್ಕೆ ಇಷ್ಟಪಡ್ತಾ ಇಲ್ಲ. ಅಂದರೆ ಕುಸುಬೆಯನ್ನು ಹಾಕೋದ್ರಿಂದ ಕೊಯ್ಲು ಕಷ್ಟ ಆಗುತ್ತೆ, ಅದರಲ್ಲಿ ಮುಳ್ಳುಗಳಿರುತ್ತೆ, ಈ ರೀತಿ ಹೇಳಿಕೊಂಡು ನಾವು ವಾಣಿಜ್ಯ ಬೆಳೆಗಳಿಗೆ ಮಾರು ಹೋಗ್ತಾ ಇದ್ದೇವೆ. ಅದರ ಬದಲಾಗಿ ರೈತರು ಹಿಂಗಾರು ಹಂಗಾಮಿನಲ್ಲಿ ಜೋಳದ ಜೊತೆಗೆ ಮತ್ತು ಕಡಲೆಯ ಜೊತೆಗೆ ಕುಸುಬೆಯನ್ನು ಬೆಳೆದಾಗ ತಮ್ಮದೇ ಆದ ಸ್ವಸಹಾಯ ಗುಂಪುಗಳಿಂದ ಒಂದು ಗಾಣವನ್ನು ಹಾಕ್ಕೊಂಡು ಕುಸುಬೆ ಮತ್ತು ಎಳ್ಳಿನಿಂದ ಎಣ್ಣೆಗಳನ್ನು ತೆಗಿಬೋದು, ಮತ್ತು ಇಡಿಯಾದ ಕಾಳುಗಳಿಂದ ನಾವು ಅನೇಕ ಪದಾರ್ಥಗಳನ್ನು, ಉತ್ಪನ್ನಗಳನ್ನು ತಯಾರು ಮಾಡ್ಬೋದು. ಅಂದರೆ ರವೆಗಳನ್ನು ಮಾಡ್ಬೋದು ಅಥವಾ ಹಿಟ್ಟನ್ನು ಮಾಡಿ ಮಾರಾಟ ಮಾಡುವಂಥದ್ದಿರ್ಬೋದು. ಇವನ್ನೆಲ್ಲ ಪ್ಯಾಕೇಜಿಂಗ್ ಮಾಡಿಕೊಂಡು ಒಂದು FSSAI ಲೈಸೆನ್ಸ್ ತೊಗೊಂಡು ನಮ್ಮ ಸ್ವಸಹಾಯ ಗುಂಪುಗಳು ಈ ಜೀವಸತ್ವ ಇರತಕ್ಕಂಥ ಒಂದು ಕುಸುಬೆ ಎಣ್ಣೆ, ಎಳ್ಳೆಣ್ಣೆ, ಎಳ್ಳಿನಿಂದ ನಾವು ಎಳ್ಳಿನ ಚಿಕ್ಕಿಯನ್ನು ಕೂಡ ಮಾಡ್ಬೋದು, ಎಳ್ಳಿನ ಉಂಡೆಗಳನ್ನು ಮಾಡ್ಬೋದು. ಈ ದೇಸಿ ಅಂಗಡಿಗಳು ಅಂತೇಳಿ ಸಾಕಷ್ಟು ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಇವತ್ತು ತಲೆ ಎತ್ತಿ ನಿಂತಿದ್ದಾವೆ. ಅದರಲ್ಲಿ ಸಿಗ್ತಕ್ಕಂಥ ಆಹಾರಗಳೆಲ್ಲ ಆರೋಗ್ಯಕರವಾಗಿರ್ತಕ್ಕಂಥ ಆಹಾರಗಳು ಮತ್ತು ಮನೆಯಲ್ಲಿ ಮಾಡ್ತಕ್ಕಂಥ ಆಹಾರ ಪದಾರ್ಥಗಳು. ಸ್ವಲ್ಪ ಸ್ವಸಹಾಯ ಸಂಘಗಳು ಸಾಲವನ್ನು ತೆಗೆದುಕೊಂಡಿರ್ತವೆ, ಅದನ್ನು ಯಾವ ರೀತಿ ಬಳಕೆ ಮಾಡಬೇಕು ಅನ್ನೋದ್ರ ಕಡೆ ಗಮನ ಕೊಟ್ಟಾಗ ಆರೋಗ್ಯಕರವಾಗಿರ್ತಕ್ಕಂಥ ಅಡುಗೆಗಳನ್ನು ಮಾಡಿದಾಗ ತಮಗೆ ಮಾರ್ಕೆಟ್ ತಂತಾನೆ ಹುಟ್ಟುಕೊಳ್ಳುತ್ತೆ ಅಂತ ಹೇಳ್ಬೋದು. ಅದರ ಜೊತೆಗೆ ನಮ್ಮ ಹೃದಯಕ್ಕೆ ಬೇಕಾಗಿರ್ತಕ್ಕಂಥ ಇನ್ನೊಂದು ಪೋಷಕಾಂಶ ಅಂತ ಹೇಳಿದ್ರೆ ಸಿ ಜೀವಸತ್ವ. ಇದರಲ್ಲಿ ಹೆಚ್ಚು ಆ್ಯಂಟಿ ಆಕ್ಸಿಡೆಂಟ್ಗಳು ಇರೋದ್ರಿಂದ ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಇಂತಹ ಸಿ ಜೀವಸತ್ವ ಇರತಕ್ಕಂಥ ಆಹಾರಗಳು ಯಾವುದು ಅಂತ ನೋಡೋದಾದರೆ ನಲ್ಲಿಕಾಯಿ, ಪೇರಲ, ಸೀತಾಫಲ ಇವೆಲ್ಲ. ಈ ನಲ್ಲಿಕಾಯಿಯಿಂದ ನಾವು ನೋಡ್ತಾ ಇರ್ತೇವೆ ಸಾಕಷ್ಟು ನಲ್ಲಿಕಾಯಿ ಕ್ಯಾಂಡಿಗಳು ಸಿಗುತ್ತೆ. ಸಕ್ಕರೆ ಪಾಕದಲ್ಲಿ ಎದ್ದಿರ್ತಕ್ಕಂಥ ನಲ್ಲಿಕಾಯಿ ಕ್ಯಾಂಡಿ ಸಿಗುತ್ತೆ, ಮುರಬ್ಬ ಸಿಗುತ್ತೆ, ಅಡಿಕೆಗಳನ್ನು ತಯಾರು ಮಾಡ್ಬೋದು ಅದರಲ್ಲಿ, ನಂತರ ಉಪ್ಪಿನಕಾಯಿಗಳನ್ನು ಹಾಕ್ಬೋದು, ಅದೇ ರೀತಿ ಪೇರ್ಲ ಈಗ ಹೈ ಡೆನ್ಸಿಟಿ ಪೇರ್ಲ ಮಾಡ್ತಾ ಇದ್ದಾರೆ, ಅಂದರೆ ಅಧಿಕ ಸಾಂದ್ರತೆಯಲ್ಲಿ ಪೇರ್ಲವನ್ನು ಬೆಳೀತಾ ಇದ್ದಾರೆ. ನಮ್ಮ ಲಿಂಗಸೂರು ಭಾಗದಲ್ಲಿ ಅತಿ ಹೆಚ್ಚು ಪೇರ್ಲ ಕ್ಷೇತ್ರ ಕೂಡ ಹೆಚ್ಚಾಗ್ತಾ ಇದೆ. ಇಂತಹದ್ರಲ್ಲಿ ನಾವು ಅದರಿಂದ ಹಣ್ಣಿನ ಬಾರ್ ಅಂತ ಹೇಳ್ತೀವಿ, ಅಂದರೆ ಒಂದು ಶೀಟ್ ಥರ ತಯಾರು ಮಾಡ್ತಾರೆ, ಜಾಮ್ ಥರ ಮಾಡಿಕೊಂಡು ಅದನ್ನು ಗಟ್ಟಿಯಾಗಿ ಒಣಗಿಸಿದಾಗ ಫ್ರೂಟ್ ಬಾರ್ ಅಂತ ಹೇಳ್ತೀವಿ. ಈ ಥರದ್ದನ್ನು ತಯಾರು ಮಾಡ್ಕೋಬೋದು, ಜೆಲ್ಲಿ ಮಾಡ್ಬೋದು. ನಂತರ ಸೀತಾಫಲ ಕೂಡ ಇವಾಗ ಏರಿಯಾ ಹೆಚ್ಚಾಗ್ತಾ ಇದೆ, ಸೀತಾಫಲದಲ್ಲೂ ಕೂಡ ಅತಿ ಹೆಚ್ಚು ಸಿ ಜೀವಸತ್ವ ಇರುತ್ತೆ. ಈ ನಂತರ ಇದನ್ನು ಪ್ಯಾಕೇಜಿಂಗ್ ಮಾಡಿ ಮಾರಾಟ ಮಾಡೋದ್ರಲ್ಲಿ ಸ್ವಲ್ಪ ರೈತರು ಆಸಕ್ತಿ ವಹಿಸಬೇಕು. ಮತ್ತು ಇದರನ್ನು ಗೃಹ ಉದ್ಯಮ ಅಂತ ತಗೊಳ್ಬೇಕಂತ ಹೇಳಿದರೆ ನಮ್ಮ ಸುತ್ತಮುತ್ತ ಭಾಗದಲ್ಲಿ ಸಿಗ್ತಕ್ಕಂಥ ಸೀತಾಫಲವನ್ನು ಒಳ್ಳೆಯ ಪ್ಯಾಕೇಜಿಂಗ್ ಮೆಟೀರಿಯಲ್ ಬಳಸಿ. ಅಂದರೆ ನಾವು ನೋಡ್ತಾ ಇರ್ತೇವೆ ಒಳ್ಳೆಯ ಹಣ್ಣುಗಳಿಗೆ ಒಂದು ಬಿಳಿದ ಸ್ಪಂಜ್ ಥರ ಇರತಕ್ಕಂಥ ಒಂದು ಕವರನ್ನು ಹಾಕಿರ್ತಾರೆ, ಹಣ್ಣುಗಳು ಒಂದಕ್ಕೊಂದು ತಾಗಿ ಹಾಳಾಗಬಾರ್ದು ಅಂತೇಳಿ. ಆ ಥರದ ಒಂದು ಪ್ಯಾಕೇಜಿಂಗ್ಗಳನ್ನು ಬಳಸಿ ಬಾಕ್ಸಿಂಗ್ ಮಾಡಿ ತಮ್ಮದೇ ಆದ ಒಂದು ಲೇಬಲ್ ಮಾಡಿಕೊಂಡು ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಾಗ ತಮ್ಮ ಮಾರುಕಟ್ಟೆಗೆ ಸುಲಭವಾಗಿ ಇವನ್ನು ಮಾರಾಟ ಮಾಡುವಂಥ ವ್ಯವಸ್ಥೆಯನ್ನು ತಾವು ಮಾಡಿಕೊಳ್ಬೋದು. ಈ ರೀತಿಯಾಗಿ ಸಿ ಜೀವಸತ್ವ ಇರತಕ್ಕಂಥ ನಮ್ಮ ನಿಂಬೆ ಏರಿಯಾ ಕೂಡ ಇಲ್ಲಿ ಸಾಕಷ್ಟಿದೆ. ನಿಂಬೆಯಿಂದ ಸ್ಕ್ವಾಷ್ ತಯಾರು ಮಾಡ್ಬೋದು, ಉಪ್ಪಿನಕಾಯಿಗಳನ್ನು ತಯಾರು ಮಾಡ್ಬೋದು. ಈ ರೀತಿ ಅನೇಕ ಉತ್ಪನ್ನಗಳನ್ನು ಸಿ ಜೀವಸತ್ವ ಇರತಕ್ಕಂಥ ನಮ್ಮ ಉತ್ಪನ್ನಗಳನ್ನು ತಯಾರು ಮಾಡಿ ಸ್ವಸಹಾಯ ಸಂಘದವರು ಕೂಡ ಅಧಿಕ ಲಾಭವನ್ನು ಮತ್ತು ಆರ್ಥಿಕ ಲಾಭವನ್ನು ಹೊಂದಬಹುದು. ನಂತರ ನಾವು ಬೀಟಾ ಕೆರೋಟಿನ್ ನಮ್ಮ ಇನ್ನೊಂದು ಉತ್ತಮವಾದಂತಹ ಪೋಷಕಾಂಶ ನಮ್ಮ ಹೃದಯಕ್ಕೆ ಬೇಕಾಗಿರ್ತಕ್ಕಂಥದ್ದು. ಆ ಬೀಟಾ ಕೆರೋಟಿನ್ ಮತ್ತು ಕೆರೋಟಿನಾಯ್ಡ್ಸ್ ಇರತಕ್ಕಂಥ ಒಂದು ಆಹಾರದ ಮೂಲಗಳು ಯಾವುದು ಅಂತ ಹೇಳಿದ್ರೆ ಹಸಿರು ತಪ್ಪಲು ಪಲ್ಯಗಳು ಮತ್ತು ಹಳದಿ ಮತ್ತು ಕಿತ್ತಳೆ ಬಣ್ಣದ ಹಣ್ಣು ಮತ್ತು ತರಕಾರಿಗಳು. ಈ ಹಸಿರು ತಪ್ಪಲು ಪಲ್ಯಗಳು ನಾವು ಯಾವ ರೀತಿ ಸ್ವಸಹಾಯ ಸಂಘದ ಗುಂಪುಗಳು ಬಳಕೆ ಮಾಡ್ಕೋಬೋದು ಅಂತ ಹೇಳಿದ್ರೆ, ತಮಗೆಲ್ರಿಗೂ ಗೊತ್ತಿರ್ಬೋದು ಹಸಿರು ತಪ್ಪಲು ಪಲ್ಯಗಳು ಬಹಳ ಪೆರಿಷಬಲ್ ಅಂತ ಹೇಳ್ತೀವಿ, ಬೇಗ ಕೊಳೆತು ಹೋಗ್ತಕ್ಕಂಥ ಒಂದು ಆಹಾರ ಪದಾರ್ಥಗಳು. ಇವನ್ನು ಡಿಹೈಡ್ರೇಟ್ ಮಾಡಿ, ಅಂದರೆ ಈಗ ಸೋಲಾರ್ ಡ್ರೈಯರ್ಸ್ ಎಲ್ಲ ಬಂದಿದ್ದಾವೆ, ಅಥವಾ ಬಿಸಿಲಿನಲ್ಲಿ ಅಥವಾ ನೆರಳಿನಲ್ಲಿ ತಮ್ಮ ಮನೆಯಲ್ಲಿ ಒಣಗಿಸ್ಕೊಂಡು ಕೆಡದೇ ಇರೋ ರೀತಿಯಲ್ಲಿ ಗಾಳಿಯಾಡದ ಡಬ್ಬಿಯಲ್ಲಿ ಶೇಖರಣೆ ಮಾಡಿಕೊಂಡು ಆ ಪುಡಿಯನ್ನು ತಾವು ಮಾಡ್ತಕ್ಕಂಥ ಅವಲಕ್ಕಿಗಿರ್ಬೋದು ಅಥವಾ ಹಿಟ್ಟುಗಳಲ್ಲಿ ಚಪಾತಿ ಮತ್ತು ರೊಟ್ಟಿ ಹಿಟ್ಟುಗಳಲ್ಲಿ ಇವನ್ನ ಮಿಶ್ರಣ ಮಾಡಿ ಒಂದು ಆಹಾರದ ಪೌಷ್ಟಿಕತೆಯನ್ನು ಹೆಚ್ಚು ಮಾಡ್ಬೋದು. ಈ ತರಹ ನಾವು ಹಸಿರು ತಪ್ಪಲು ಪಲ್ಯಗಳನ್ನು ಬಳಕೆ ಮಾಡಿ ಅದರಿಂದ ತಯಾರಿಸಿದ ಉತ್ಪನ್ನಗಳನ್ನು ಮಾರುಕಟ್ಟೆಯಲ್ಲಿ ಮಾಡ್ಕೋಬೋದು. ನಂತರ ಈ ಹಳದಿ ಮತ್ತು ಕಿತ್ತಳೆ ಬಣ್ಣದ ಹಣ್ಣುಗಳು, ಈ ನಿಟ್ಟಿನಲ್ಲಿ ನೋಡೋದಾದರೆ ಪಪ್ಪಾಯಿ ಏರಿಯಾ ತುಂಬ ನಮ್ಮಲ್ಲಿ ಜಾಸ್ತಿ ಇದೆ ರಾಯಚೂರು ಜಿಲ್ಲೆಯಲ್ಲಿ, ಅದರಲ್ಲೂ ಲಿಂಗಸೂರು ಭಾಗದಲ್ಲಿ ಅತಿ ಹೆಚ್ಚು ಪಪ್ಪಾಯಿ ಇದೆ. ಈ ಪಪ್ಪಾಯದಿಂದ ನಾವು ಫ್ರೂಟ್ ಬಾರ್ ತಯಾರು ಮಾಡ್ಬೋದು, ಜಾಮ್ ತಯಾರು ಮಾಡ್ಕೋಬೋದು, ಜೆಲ್ಲಿ ಅಂತ ಹೇಳ್ತೀವಿ ಇದನ್ನು ಕೂಡ ತಯಾರು ಮಾಡ್ಬೋದು. ಈ ರೀತಿ ಅನೇಕ ಉತ್ಪನ್ನಗಳನ್ನು ಮತ್ತು ಬ್ರೆಡ್ನಲ್ಲಿ ಹಾಕಿರ್ತಕ್ಕಂಥ ಟೂಟಿ ಫ್ರೂಟಿ ಇದು ಕೂಡ ತರಬೇತಿಗಳ ಮುಖಾಂತರ ನಾವು ರೈತ ಮಹಿಳೆಯರಿಗೆ ತರಬೇತಿಗಳಲ್ಲಿ ತಿಳಿಸ್ತಾ ಇರ್ತವೆ. ಅದರ ಸದುಪಯೋಗ ಪಡ್ಕೊಂಡು ತಾವು ಕೂಡ ಈ ಬೀಟಾ ಕೆರೋಟಿನ್ ಇರತಕ್ಕಂಥ ಹಣ್ಣುಗಳನ್ನು ಅದರ ಬಗ್ಗೆ ಮಾಹಿತಿಯನ್ನು ತಿಳಿದಾಗ ನೀವು ಕೂಡ ಹೇಳ್ಬೋದು ಇದು ಹೃದಯಕ್ಕೆ ಸಂಬಂಧಿಸಿದಂತೆ ಉತ್ತಮವಾದ ರಕ್ಷಣೆಯನ್ನು ಕೊಡುತ್ತೆ ಇದನ್ನು ತಿನ್ನೋದ್ರಿಂದ ಅಂತ ಹೇಳಿ ತಾವು ತಮ್ಮ ಉತ್ಪನ್ನಗಳನ್ನು ಮಾರುಕಟ್ಟೆಯಲ್ಲಿ ಮಾರ್ಕೋಬೋದು. ನಂತರ ಸೆಲೀನಿಯಂ ಅಂತ ಹೇಳ್ತೀವಿ, ಈ ಸೆಲೀನಿಯಂ ಅನ್ನೋದು ಕೂಡ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಖನಿಜಾಂಶ, ಇದು ನಮಗೆ ಕಿಣ್ವಗಳ ಉತ್ಪತ್ತಿಯಾಗೋದಕ್ಕೆ ಸಹಾಯ ಮಾಡ್ತದೆ. ಇಂಥ ಸೆಲೀನಿಯಂ ಅಂಶ ನಮ್ಮಲ್ಲಿ ಯಾವ ಆಹಾರದಲ್ಲಿ ಇದೆ ಅಂತ ನೋಡೋದಾದರೆ, ಈ ಪಾಲಿಶ್ ಇಲ್ಲದ ಅಕ್ಕಿ ಅಂದರೆ ಅನ್ಪಾಲಿಶ್ಡ್ ರೈಸ್ ಅಂತ ಏನು ಹೇಳ್ತೀವಲ್ಲ ಅದರಲ್ಲಿ, ಮತ್ತು ರಾಗಿಯಲ್ಲಿ ಹೆಚ್ಚಾಗಿರುತ್ತೆ. ರಾಗಿ ನಮ್ಮ ಭಾಗದ ಬೆಳೆ ಆಗಿಲ್ಲ ಅಂದರೂ ಕೂಡ ರಾಗಿ ಇವತ್ತು ಮಾರುಕಟ್ಟೆಯಲ್ಲಿ ಎಲ್ಲ ಕಡೆ ಲಭ್ಯ ಆಗ್ತಾ ಇದೆ. ರಾಗಿಯಿಂದ ಅನೇಕ ಉತ್ಪನ್ನಗಳನ್ನು ಸ್ವಸಹಾಯದ ಸಂಘದ ಮಹಿಳೆಯರು ಮಾಡ್ಬೋದು. ರಾಗಿ ಹಪ್ಪಳ ಮಾಡ್ಕೋಬೋದು, ಸಂಡಿಗೆ ಮಾಡ್ಬೋದು, ಮತ್ತು ಮಕ್ಕಳಿಗೆ 6 ತಿಂಗಳ ನಂತರ ನಾವು ಬಳಕೆ ಮಾಡ್ತಕ್ಕಂಥ ಪೂರಕ ಆಹಾರದಲ್ಲಿ ರಾಗಿ ಮಾಲ್ಟ್ ತಯಾರು ಮಾಡ್ಕೋಬೋದು. ಸಜ್ಜೆ ಮಾಲ್ಟಿನಲ್ಲೂ ಕೂಡ ರಾಗಿಯನ್ನು ಬಳಕೆ ಮಾಡ್ಕೊಳ್ಬೋದು. ಈ ರೀತಿ ರಾಗಿಯಿಂದ ಚಕ್ಕಲಿ ಮಾಡ್ಕೊಳ್ಬೋದು. ಇಂತಹ ಉತ್ಪನ್ನಗಳನ್ನು ತಯಾರು ಮಾಡಿದಾಗ ಆರೋಗ್ಯಕರವಾಗಿ ಇರೋದಲ್ಲದೇ ನಮಗೆ ಆರ್ಥಿಕವಾಗಿ ಕೂಡ ಲಾಭ ಆಗ್ತದೆ. ನಂತರ ಸೋಯಾ ಪ್ರೋಟೀನ್, ಸೋಯಾ ಅವರೆಯನ್ನು ಬೇರ್ಪಡಿಸಿದ ಸೋಯಾ ಪ್ರೋಟೀನ್ ಅಂತ ಹೇಳ್ತೀವಿ. ಅಂದರೆ ಇದನ್ನು ಐಸೋಲೇಟ್ ಮಾಡಿರ್ತಾರೆ, ಪ್ರೋಟೀನ್ ಅಂಶವನ್ನು ಮಾತ್ರ, ಈ ಹೆಚ್ಚಿನ ಪ್ರೋಟೀನ್ ಅಂಶ ಇರತಕ್ಕಂಥ ಸೋಯಾವನ್ನು ನಾವು ಬಳಕೆ ಮಾಡೋದ್ರಿಂದ ನಮ್ಮ ದೇಹದ ಬೆಳವಣಿಗೆಯ ಜೊತೆಗೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಇದರಲ್ಲಿರ್ತಕ್ಕಂಥ ಕೆಲವು ರಸಾಯನಗಳು ಕ್ಯಾನ್ಸರ್ ವಿರೋಧಿಯಾಗಿ ಕೂಡ ಕೆಲಸ ಮಾಡ್ತವೆ. ಅದರ ಜೊತೆಗೆ ನಮ್ಮ ಅಪಧಮನಿಗಳಲ್ಲಿ ಹರಿತಕ್ಕಂಥ ರಕ್ತ ಏನಿರ್ತದೆ ಹೆಪ್ಪುಗಟ್ಟೋದು ಮತ್ತು ಕಠಿಣ ಆಗೋದು, ಅಪಧಮನಿಗಳು ಕಠಿಣ ಆಗ್ತವೆ, ಕೆಲವೊಂದು ಸಮಯ ಸಂಕುಚಿತಗೊಳ್ಳೋದು, ಹಿಗ್ಗೋದು, ಈ ರೀತಿ ನಮ್ಮ ನಾಳಗಳು ಮಾಡಬೇಕಾಗತ್ತೆ ಕೆಲಸವನ್ನು. ರಕ್ತದ ಒತ್ತಡ ಹೆಚ್ಚಾದಾಗ ಇವು ಕಠಿಣವಾಗಿದ್ದರೆ ರಕ್ತ ಹರಿಯೋದು ಅತ್ಯಂತ ಶ್ರಮದಾಯಕವಾಗಿ ನಮಗೆ ಹೃದಯಕ್ಕೆ ಸಂಬಂಧಿಸಿದಂತೆ ಈಗ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಅಂತ ಏನು ಹೇಳ್ತೀವಿ ಇದೆಲ್ಲ ಆಗುವಂಥ ಸಂಭವ ಹೆಚ್ಚಾಗಿರುತ್ತೆ. ಅಂಥದನ್ನು ಕಡಿಮೆ ಮಾಡೋದಕ್ಕೆ ಈ ಸೋಯಾ ಪ್ರೋಟೀನ್ ತುಂಬ ಅವಶ್ಯಕ. ಇಲ್ಲಿ ನಮ್ಮ ಬೀದರ್ ಭಾಗದಲ್ಲಿ ಬೆಳೀತಕ್ಕಂಥ ಈ ಸೋಯಾ ಅವರೆಯನ್ನು ನಾವು ಯಾವ ರೀತಿ ಬಳಕೆ ಮಾಡ್ಕೊಳ್ಬೋದು ಸ್ವಸಹಾಯ ಸಂಘದಲ್ಲಿ ಅಂತ ಹೇಳಿದ್ರೆ, ಸೋಯಾ ಅವರೆಯಿಂದ ಅನೇಕ ಉತ್ಪನ್ನಗಳನ್ನು ಮಾಡ್ಬೋದು. ಅದನ್ನು ಮೊಳಕೆ ಬರೆಸಿ ಹಿಟ್ಟನ್ನು ತಯಾರು ಮಾಡಿ ಪೂರಕ ಆಹಾರಗಳಲ್ಲಿ ಬಳಸ್ಕೋಬೋದು. ನಮ್ಮ ಚಪಾತಿ ಮಿಕ್ಸ್ಗಳನ್ನು ನಾವೇನು ತಯಾರು ಮಾಡ್ತಿದ್ದೇವೆ ಮಾರುಕಟ್ಟೆಯಲ್ಲಿ. ನಂತರ ಇನ್ನೊಂದು ಉತ್ತಮವಾಗಿರ್ತಕ್ಕಂಥ ಆಹಾರ ಅಂತ ಹೇಳಿದರೆ ಬೆಳ್ಳುಳ್ಳಿ. ಈ ಬೆಳ್ಳುಳ್ಳಿಯಲ್ಲಿ ದಿನಕ್ಕೆ 1-2 ಹಸಿ ಬೆಳ್ಳುಳ್ಳಿಯನ್ನು ತಿನ್ನೋದ್ರಿಂದ ನಮ್ಮ ರಕ್ತ ಸರಾಗವಾಗಿ ಹರಿಯೋದಕ್ಕೆ ಅನುಕೂಲ ಆಗುತ್ತೆ. ಅದರಲ್ಲಿರ್ತಕ್ಕಂಥ ಕೆಲವು ಸಲ್ಫರ್ ಕಂಟೆಂಟ್ ಇರ್ತಕ್ಕಂಥ ಅಂಶಗಳೇನಿದೆ ಅದು ರಕ್ತವನ್ನು ಸರಾಗವಾಗಿ ಹರಿಯೋದಕ್ಕೆ ಮತ್ತು ರಕ್ತ ತೆಳುವಾಗಿರೋದಕ್ಕೆ, ಕೊಲೆಸ್ಟ್ರಾಲ್ ಏನಿರುತ್ತೆ ರಕ್ತದಲ್ಲಿ ಅದರ ಪ್ರಮಾಣವನ್ನು ಕಡಿಮೆ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ನಂತರ ಬೀಜಗಳು ಮತ್ತು ಒಣಹಣ್ಣುಗಳು, ಈ ಬೀಜಗಳು ಮತ್ತು ಒಣಹಣ್ಣುಗಳೇನಿದೆ, ಯಾವ ಬೀಜಗಳು ಅಂತ ಹೇಳಿದರೆ ನಾವು ನೋಡ್ತಾ ಇರ್ತೀವಿ, ಕುಂಬಳ ಬೀಜ, ಸೂರ್ಯಕಾಂತಿ ಬೀಜ, ನಂತರ ಕಲ್ಲಂಗಡಿ ಬೀಜ, ಕರ್ಬೂಜದ ಬೀಜ, ಇವು ತುಂಬ ನೆಗ್ಲೆಕ್ಟೆಡ್, ಅಂದರೆ ನಾವು ಇವನ್ನು ಅತ್ಯಂತ ಬಳಸೋದೇ ಇಲ್ಲ. ಆದರೆ ಇವು ಕೂಡ ಇವತ್ತು ನಮ್ಮ ದೊಡ್ಡ ದೊಡ್ಡ ಮಾರ್ಟ್ಗಳಲ್ಲಿ ಪ್ಯಾಕೆಟ್ಗಳಲ್ಲಿ ಸಿಗ್ತಾ ಇದೆ. ಅಂದರೆ ಅದ್ರ ಬೆಲೆ ಇದ್ದಿದ್ದಕ್ಕೆ ಅದನ್ನು ಆರೋಗ್ಯಕರವಾಗಿ ಇರತಕ್ಕಂಥ ಅಂಶಗಳು ಅದರಲ್ಲಿ ಇರೋದ್ರಿಂದನೇ ಅವು ಇವತ್ತು ಮಾರುಕಟ್ಟೆಯಲ್ಲಿ ಸಿಗ್ತಾ ಇದ್ದಾವೆ. ಅವಕ್ಕೂ ಕೂಡ ಬೆಲೆ ಬಂದಿದೆ ಇವತ್ತು, ಅವನ್ನು ಕೂಡ ನಾವು ತೊಗೊಂಡು ತಿಂತಾ ಇದ್ದೇವೆ. ಅದರ ಬದಲಾಗಿ ನಾವು ಬೆಳೆದಾಗ ಅದರಿಂದ ಮೌಲ್ಯವರ್ಧನೆ ಮಾಡಿ ಆ ಬೀಜಗಳನ್ನು ಬೇರ್ಪಡಿಸಿದಾಗ ಈ ಕುಂಬಳ ಮಾಡ್ತಾ ಇರ್ತವೆ. ಕುಂಬಳ ಏನು ಮಾಡ್ತಾ ಇರ್ತಾರೆ, ಬರೀ ದೀಪಾವಳಿ ಮತ್ತು ದಸರಾ ಟೈಮಲ್ಲಿ ಅದನ್ನು ಮಾರಾಟ ಮಾಡ್ತಿರ್ತವೆ. ಅದ್ರ ಜೊತೆಗೆ ನಾವು ಒಂದಷ್ಟು ತರಕಾರಿಗಳನ್ನು ಆ ಮಾರಾಟ ಮಾಡೋದ್ರ ಜೊತೆಗೆ ಬಳಕೆ ಮಾಡುವಾಗ, ಮನೆಯಲ್ಲಿ ಬಳಕೆ ಮಾಡುವಾಗ ಅಂತಹ ಬೀಜಗಳನ್ನು ಬೇರ್ಪಡಿಸಿ ನಾವು ಅವನ್ನ ಬೇಸಿಗೆಯ ಸಮಯದಲ್ಲಿ ಅದರ ಬೀಜಗಳನ್ನು ಬೇರ್ಪಡಿಸಿ ಪ್ಯಾಕೆಟ್ ಮಾಡಿ ಮಾರುಕಟ್ಟೆಗೆ ಒಂದು ಉದ್ಯೋಗವನ್ನು ಕೂಡ ನಾವು ಮಾಡಿಕೊಳ್ಬೋದು. ಅದ್ರ ಜೊತೆಗೆ ನಮ್ಮ ಕರ್ಬೂಜ, ಕಲ್ಲಂಗಡಿ ಈ ಥರದ ಬೀಜಗಳನ್ನು ಕೂಡ ನಾವು ಮಾರಾಟ ಮಾಡಿಕೊಳ್ಬೋದು. ಅದ್ರ ಜೊತೆಗೆ ಈ ಹಣ್ಣುಗಳನ್ನು ಬಳಕೆಯನ್ನು ಕೂಡ ಮಾಡಬೇಕು. ಬರೀ ಉದ್ಯೋಗ ಮಾಡೋದಕ್ಕಷ್ಟೇ ಅಲ್ಲ, ಆ ಹಣ್ಣುಗಳಲ್ಲಿ ಅನೇಕ ಬೌಲ್ ಆಫ್ ಪ್ರೋಟೀನ್ಸ್ ಅಂತ ಹೇಳ್ತೀವಿ ಅದಕ್ಕೆ, ಅದರಲ್ಲಿ ತುಂಬ ಹೆಚ್ಚು ಪ್ರಮಾಣದಲ್ಲಿ ಖನಿಜಾಂಶಗಳು ಮತ್ತು ಪ್ರೋಟೀನ್ಗಳು ಈ ಬೀಜಗಳಲ್ಲಿರುತ್ತೆ. ಮತ್ತು ಒಣ ಹಣ್ಣುಗಳು ಅಂದರೆ ಒಣ ದ್ರಾಕ್ಷಿ ಇರ್ಬೋದು, ಬಾದಾಮಿ ಇರ್ಬೋದು, ಗೋಡಂಬಿ ಇರ್ಬೋದು, ಇಂತಹ ಒಣ ಹಣ್ಣುಗಳಲ್ಲಿ ಅತ್ಯಂತ ಹೆಚ್ಚು ಕ್ಯಾಲರಿಗಳು ಇರೋದ್ರಿಂದ ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡಬೇಕಾಗತ್ತೆ. ಅಂದರೆ ಬೊಜ್ಜುತನ ಹೆಚ್ಚಾಗದೇ ಇರೋ ಹಾಗೆ, ಅಂದರೆ ಉದಾಹರಣೆಗೆ 100 ಗ್ರಾಮ್ ಅಕ್ಕಿಯನ್ನು ಸೇವನೆ ಮಾಡಿದರೆ ನಮಗೆ 300-350 ಕಿಲೋ ಕ್ಯಾಲರಿಗಳು ಶಕ್ತಿ ಸಿಕ್ಕರೆ, ನೀವು ಈ ಒಣ ಹಣ್ಣುಗಳನ್ನು ಸೇವನೆ ಮಾಡಿದಾಗ ಅದರ ಡಬಲ್ ಅಂದರೆ 600 ಗ್ರಾಮ್ನಷ್ಟು, 600-700 ಗ್ರಾಮ್ನಷ್ಟು ಶಕ್ತಿ, ಕಿಲೋ ಕ್ಯಾಲರೀಸ್ ನಮಗೆ ಶಕ್ತಿ ಸಿಗ್ತಾ ಇರುತ್ತೆ. ಸೊ ಈ ರೀತಿ ಹೆಚ್ಚು ಕ್ಯಾಲರಿ ಇರತಕ್ಕಂಥ ಒಣ ಹಣ್ಣುಗಳನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡೋದು ಒಳ್ಳೆಯದು. ನಂತರ ನಾರಿನಂಶ, ಈ ನಾರಿನಂಶ ಕೂಡ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ನಾರಿನಂಶ ಹೆಚ್ಚಿರ್ತಕ್ಕಂಥದ್ದಂದರೆ ತಮಗೆಲ್ರಿಗೂ ತಿಳಿದೇ ಇರುತ್ತೆ, ಹಣ್ಣುಗಳನ್ನು ಸಾಧ್ಯವಾದಷ್ಟು ಜ್ಯೂಸ್ ಮತ್ತು ಜಾಮ್ ಅಥವಾ ಜೆಲ್ಲಿಗಳು ಮಾಡೋದಕ್ಕಿಂತ ಹೆಚ್ಚಾಗಿ ತಾಜಾವಾಗಿ ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿ ಸೇವನೆ ಮಾಡಿದರೆ ಅದರಲ್ಲಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸಿಗುತ್ತೆ. ಅಂದರೆ ಒಟ್ಟಾರೆ ಏನು ಹೇಳಬೇಕು ಅಂದರೆ, ಹೃದಯಕ್ಕೆ ಬೇಕಾಗಿರ್ತಕ್ಕಂಥ ಈ ಎಲ್ಲ ಆಹಾರ ಪದಾರ್ಥಗಳು, ಸೆಲಿನಿಯಂ ಇರ್ಬೋದು, ಬೆಳ್ಳುಳ್ಳಿ ಇರ್ಬೋದು, ನಾರಿನಂಶ ಇರ್ಬೋದು, ಮತ್ತು ಈ ಜೀವಸತ್ವ, ಸಿ ಜೀವಸತ್ವ, ಬೀಟಾ ಕೆರೋಟಿನ್, ಇವೆಲ್ಲನೂ ನಮ್ಮ ದೇಹಕ್ಕೆ ರಕ್ಷಣೆ ಕೊಡ್ತವೆ. ಅಂತಂದರೆ ಏನು ಮಾಡ್ತವೆ ಇವೆಲ್ಲ ಕೆಲಸಗಳು ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಕೊಬ್ಬನ್ನು ಶೇಖರಣೆ ಆಗೋದನ್ನು ಕಡಿಮೆ ಮಾಡ್ತವೆ. ಮತ್ತು ಈ ಕೊಬ್ಬು ಯಾವ ರೀತಿ ಇರುತ್ತೆ ಅಂದರೆ, ಉತ್ತಮವಾದ ಕೊಬ್ಬಿರುತ್ತೆ ಇದರಲ್ಲಿ ಇರೋದ್ರಲ್ಲೆಲ್ಲ, ಅಂದರೆ HDL ಕೊಬ್ಬು ಅಂತ ಹೇಳ್ತೀವಲ್ಲ, ಈ HDL ಕೊಬ್ಬು ನಮ್ಮ ದೇಹಕ್ಕೆ ಒಳ್ಳೆಯದು. ಅದರಲ್ಲಿ ಇರತಕ್ಕಂಥ ಈ ಕೊಬ್ಬಿನಂಶ ಇರತಕ್ಕಂಥ ಗುರಳಿರ್ಬೋದು, ಕುಸುಬೆ ಇರ್ಬೋದು, ಮತ್ತು ಆಲಿವ್ ಆಯಿಲು, ಈ ಥರದ ಎಣ್ಣೆಗಳನ್ನು ನಾವು ಬಳಕೆ ಮಾಡಬೇಕು. ನಿಯಮಿತವಾದ ವ್ಯಾಯಾಮ ಮಾಡಿಕೊಳ್ಬೇಕು ಮತ್ತು ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡಾಗ ನಮ್ಮ ಹೃದಯವನ್ನು ರಕ್ಷಣೆ ಮಾಡಿಕೊಳ್ಬೋದು. ಮತ್ತು ಹೃದಯದ ರಕ್ಷಣೆಗೆ ಬೇಕಾಗಿರ್ತಕ್ಕಂಥ ನಾನೇನು ತಿಳಿಸಿದಂಥ ಆಹಾರ ಪದಾರ್ಥಗಳನ್ನು ಸ್ವಂತ ಉದ್ಯೋಗದಲ್ಲಿ ಬಳಸಿದಾಗ ಕೂಡ ನಮ್ಮ ಮಹಿಳೆಯರಿಗೆ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಪದಾರ್ಥಗಳಿಗೆ ಯಾವಾಗಲೂ ಬೇಡಿಕೆ ಇರುತ್ತೆ. ಉತ್ತಮವಾದ ಪದಾರ್ಥಗಳನ್ನು ಮಾರಿದ್ದೀವಿ ಮತ್ತು ಒಂದು ಆ ಬಿಸ್ನೆಸ್ನಲ್ಲಿ ತೊಡಗಿಕೊಂಡಿದ್ದೀವಿ ಅನ್ನೋದು ಕೂಡ ಅವರಿಗೊಂದು ಹೆಮ್ಮೆಯ ವಿಷಯ. ಈ ನಿಟ್ಟಿನಲ್ಲಿ ನಮ್ಮ ಸ್ವಸಹಾಯ ಸಂಘಗಳು ತಯಾರು ಮಾಡಿದರೆ ಮಾತ್ರ ನಮ್ಮ ಸಮಾಜವನ್ನು ಸ್ವಸ್ಥ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮಹಿಳೆಯರು ಇಂತಹ ವಿಚಾರಗಳನ್ನು ತಿಳಿದುಕೊಂಡು ಉತ್ತಮವಾದ ಆಹಾರಗಳನ್ನು ಮಾಡಲಿ ಮತ್ತು ನಮ್ಮ ಸಮಾಜವನ್ನು ಆರೋಗ್ಯಕರವಾಗಿ ಇಡೋದಕ್ಕೆ ಸಹಾಯ ಮಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇದುವರೆಗೆ ಆರೋಗ್ಯವಂತ ಹೃದಯಕ್ಕಾಗಿ ಆರೋಗ್ಯವಂತ ಆಹಾರ ಹಾಗೂ ಗ್ರಾಮೀಣ ಮಹಿಳಾ ಸ್ವಸಹಾಯ ಸಂಘದ ಪಾತ್ರ ಕುರಿತು ಲಿಂಗಸೂರಿನ ಕೃಷಿ ವಿಸ್ತರಣಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ವಾಣಿಶ್ರೀ ಅವರಿಂದ ಮಾಹಿತಿಯನ್ನು ಕೇಳಿದಿರಿ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा.